ஸ்ரீமான் வேங்கடநாதாரிய கவிதார்க்கிக கேசரி வேதாந்தாச்சாரியவர்யோ மே சந்நிதத்தாம் சதா ஹிருதி. நிகமாந்த மகாதேசிகர தயாசதக ஸ்தோத்திரத அர்த்தானுசந்தானவன்னு மாட்தா இதுவி 43 ஸ்லோக. நாபீ பத்மஸ்புரண சுபகா நவ்ய நீலோத்பலாபா கிரீடாசைலம் கமபி கருணே உண்வதி வேங்கடாக்கியம் சீதா நித்யம் பிரசதனவதி ஷததானாவகாஹ்யா திவ்யா காசிஜயதி மகதீ தீர்கிகா தாவகீனா. கருணே அந்த இல்லி சம்போதனே தயாதேவிகே, கருணே தயாதேவியே, நாபி பத்மஸ்புரண சுபகா நவ்ய நீலோத்பலாபா, நாபிகமலத காந்தியிந்த ஒன்று விசிஷ்டவாத சௌபாகியவன்னுள்ளது. நவ்ய நீலோத்பலாப அபூர்வவாத நைதிலிய சொபகன்னு உள்ளது. நித்யம் சீத யாவாகலூ தாபகரவாகி தம்பாகிருவது அந்தது. பிரசதனவதி யாவாகலூ அனுகிரகசீலவாதுது. ஸ்ரத்ததானாவகாஹ்யா ஸ்ரத்தையுள்ளவரிந்த இழிது ஸ்நானமாடலு அர்ஹவாதுது. திவ்யா அப்ராகிருத்தவாத திவ்யலோகதல்லிருவது. மகதீ 3 விதவாத பரிச்சேதங்களன்னு ஹொந்ததே இருவந்தஹது. த்ரிவித பரிச்சேத ரஹிதவாதுது. காசித் தாவகீனா தீர்கிகா, ஈகேந்து ஹேளலாகத அத்தியந்த விலக்ஷணவாத நின்ன சரோவரவு கமபி வேங்கடாக்கியம் கிரீடாசைலம், திவ்யவாத அபூர்வவாத வேங்கடாச்சலவெம்ப கிரீடா பர்வதவன்னு விருண்வதி ஆசிரயிசிருவதாகி ஜயதி சர்வோத்கிருஷ்டவாகிதே. ஆ சரோவர தயாதேவியே ஒன்று சரோவர அந்த இல்லி ஸ்தோத்திர மாட்டாரே சுவாமி தேசிகன். உபனிஷத்தினல்லி கிரீஷ்மே சீதமிவ ஹ்ரதம் என்று பகவந்தன பகை ஹேளிதே. பேசிகை காலத்தில் பஹள சீதளவாத சுககரவாத ಒಂದು ಮಡುವಿನಂತೆ ಅಂತ ಹೇಳಿಬಿಟ್ಟು ಅದು ಭಗವದ್ ಗುಣಾನುಸಂಧಾನ ಅದರಲ್ಲಿ ಪೂರ್ಣವಾಗಿ ಮುಳುಗಿದರೆ, ಆ ಗುಣಾನುಸಂಧಾನ ಮಾಡಿದರೆ ಒಂದು ಅನಿರ್ವಚನೀಯವಾದ ಆನಂದ ಉಂಟಾಗುತ್ತೆ ಅಂತ ಹೇಳಿಬಿಟ್ಟು, ಅದೇ ರೀತಿಯಲ್ಲಿ ಹಿಂದಿನ ದಶಕದ ಕಡೆಯ ಶ್ಲೋಕದಲ್ಲಿ ಸನ್ನಿಕರ್ಷೇ ವಹಂತ್ಯಾಮ್ ಅಂತ ಹೇಳಿದರು. ಹತ್ತಿರದಲ್ಲೇ ಹರಿಯುತ್ತಿರುವಂತಹದ್ದು ಅಂತ. ಈ ಹಿಂದಿನ ಶ್ಲೋಕದಲ್ಲಿ ವೆಂಕಟಾದ್ರಿಯಲ್ಲಿ ಸ್ಥಾವರಗಳಾದ ಮರಗಳೇ ಮೊದಲಾದವುಗಳಂತೆಯೋ, ಇಲ್ಲ ಜಂಗಮಗಳಾದ ಶುಕ ಶಾರಿಕೆಗಳಂತೆಯೋ ಜನಿಸಿ ಭಗವಂತನ ದಯೆಗೆ ಪಾತ್ರರಾಗುವಂತೆ ಅನುಗ್ರಹವನ್ನು ಪ್ರಾರ್ಥನೆ ಮಾಡಿದರು. ಇಲ್ಲಿ ಭಗವಂತನ ದಿವ್ಯ ಮಂಗಳ ವಿಗ್ರಹವು ಒಂದು ಶೀತಳವಾದ ದೊಡ್ಡ ಸರೋವರದಂತಿದ್ದು ಮನಸ್ಸಿನಲ್ಲಿ ಆಳವಾಗಿ ಅನುಭವಿಸಲು ಯೋಗ್ಯವಾದುದು ಎಂದು ಸ್ತೋತ್ರ ಮಾಡ್ತಾರೆ. ಅದು ದಯಾದೇವಿಯು ವಿಹಾರ ಮಾಡುವ ದೊಡ್ಡ ಸರೋವರವಂತೆ. ವೆಂಕಟಾದ್ರಿಯು ದಯಾದೇವಿಯ ಕ್ರೀಡಾ ಪರ್ವತ, ತನ್ನ ದೈತೆಯು ಕ್ರೀಡಿಸುವ ದೀರ್ಘವಾದ ಸರೋವರವಾದ ಭಗವಂತನ ದಿವ್ಯಮಂಗಳ ವಿಗ್ರಹವು ತನ್ನಲ್ಲಿಯೇ ತನ್ನ ದೈತೆಯ ಕ್ರೀಡಿಸುವ ಶೈಲವನ್ನು ಸ್ಪಷ್ಟವಾಗಿ ತೋರಿಸುವುದು ಎಂದು ಸ್ವಾರಸ್ಯವಾಗಿ ಅದರ ವೈಚಿತ್ರ್ಯವನ್ನು ನಿರೂಪಣೆ ಮಾಡ್ತಾರೆ ಸ್ವಾಮಿ ದೇಶಿಕನಲ್ಲಿ. ಭಗವಂತನ ವಿಗ್ರಹ ತನ್ನ ಅತ್ಯತಿಶಯವಾದ ಕಾಂತಿಯಿಂದ ಸರೋವರದಂತೆ ತೋರ್ತಾ ಇದೆ. ಅದು ನಿರತಿಶಯ ಬೃಹತ್ವವನ್ನು ಹೊಂದಿದೆಯಂತೆ. ಆ ಸರೋವರದ ಒಂದು ಭಾಗದಲ್ಲಿ ವೆಂಕಟಗಿರಿ ಇರುವುದೋ ಎಂಬುವಂತೆ ಇಲ್ಲಿ ತೋರ್ತಾ ಇದೆ ಅಂತ ಹೇಳ್ತಾರೆ. ನಾಭೀಪದ್ಮ ಸ್ಫುರಣ ಸುಭಗ, ಸರೋವರ ಸ್ಫುರಿಸುತ್ತಾ ಇದೆ. ಅದೇನು ಅಂದರೆ ಭಗವಂತನ ದಿವ್ಯಮಂಗಳ ವಿಗ್ರಹದ ಕಾಂತಿಯೇ ಆಗಿರುವುದು. ಅದರ ಮಧ್ಯದಲ್ಲಿ ಅತ್ಯಂತ ಮನೋಹರವಾದ ನಾಭಿಪದ್ಮವು ಶೋಭಿಸುತ್ತಿದೆ. ಚತುರ್ದಶ ಭುವನಗಳನ್ನು ಸೃಷ್ಟಿಸುವ ಚತುರ್ಮುಖ ಬ್ರಹ್ಮನ ಹುಟ್ಟಿಗೆ ಕಾರಣವಾದ ನಾಭಿಕಮಲದ ಜೇನಿನಿಂದ ವಿಲಕ್ಷಣವಾದದಂತೆ ಆ ಸರೋವರ ವಿಲಕ್ಷಣವಾಗಿದೆ ಆ ಸರೋವರ. ಅದರಿಂದ ಇನ್ನೂ ಸರೋವರದ ಸೊಗಸು ಅತಿಶಯವಾಗಿದೆಯಂತೆ. ನವ್ಯ ನೀಲೋತ್ಪಲಾಭ, ಉತ್ಪಲಗಳ ಅಪೇಕ್ಷೆ ಇಲ್ಲದೆಯೇ ಪೂರ್ಣವಾಗಿ ನೀಲವರ್ಣದ ಕಾಂತಿಯುಳ್ಳದಂತೆ ಆ ಸರೋವರ. ಅದು ಕ್ರೀಡಾಶೈಲಂ ಕಮಪಿ ಕರುಣೇ ವೃಣ್ವತಿ ವೆಂಕಟಾಖ್ಯಂ ಅಂದರು. ಆ ಸರೋವರದಲ್ಲಿಯೇ ಕ್ರೀಡಿಸಲು ಹೊರಟಿರುವನಂತೆ ವೆಂಕಟೇಶನು. ಅವನ ಕ್ರೀಡಾ ಕೃತ್ಯವೇನು ಎಂದರೆ ಪಾಪಗಳನ್ನು ನಾಶಪಡಿಸುವುದು. ಅದಕ್ಕೋಸ್ಕರವೇ ವೆಂಕಟಗಿರಿಯು ಅವತೀರ್ಣವಾಗಿದೆ. ಆ ಕ್ರೀಡಾ ಶೈಲವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ ಈ ಸರೋವರ. ಉಪನಿಷತ್ತು ಹೇಳುವಂತೆ ಯಮೇವೈಷ ವೃಣುತೆ ತೇನ ಲಭ್ಯ ಎಂಬಂತೆ ವೆಂಕಟಾದ್ರಿಯನ್ನು ಶ್ರೀನಿವಾಸನು ವರ್ಣ ಮಾಡಿರುವನು ಅನ್ನುವ ಹಾಗೆ ಇದೆಯಂತೆ. ಅದು ಶೀತವಾದ ಹ್ರದವೆಂಬುದು ವೇದ ಪ್ರಾಮಾಣ್ಯವನ್ನು ಸ್ಮರಣೆಗೆ ತರುತ್ತದೆ. ಕಲ್ಯಾಣ ತಮವಾದ ದಿವ್ಯಾತ್ಮ ಸ್ವರೂಪ ಗುಣಗಳಾದ ಸೌಶೀಲ್ಯ ವಾತ್ಸಲ್ಯ ಮೊದಲಾದವುಗಳಿಂದ ಸಕಲ ತಾಪಗಳನ್ನು ನಾಶ ಮಾಡುವುದರಿಂದ ಅದು ಅತ್ಯಂತ ಶೀತಳವಾಗಿದೆ. ನಿತ್ಯಂ ಪ್ರಸದನವತಿ ಸರೋವರಗಳು ಲೋಕದಲ್ಲಿ ನಾವು ನೋಡಿದರೆ ಆಗಾಗ ಕಲುಷಿತವಾಗುವುದು ಸಾಮಾನ್ಯವಾಗಿ ನೋಡಬಹುದು. ಆದರೆ ಈ ಸರೋವರದಲ್ಲಿ ಎಂದೂ ಅದು ಆಗುವುದಿಲ್ಲ. ನಿತ್ಯವೂ ಪ್ರಸನ್ನವಾಗಿರುವ ಸರೋವರ ಇದು. ನಿತ್ಯತ್ವವು ಪ್ರಧಾನವಾದುದು ಅಂತ ಹೇಳಿ ಆದರಾತಿಶಯದಿಂದ ಬೇರೆಯಾಗಿ ನಿತ್ಯಂ ಅಂತ ಸ್ವಾಮಿ ಸ್ತೋತ್ರ ಮಾಡ್ತಾರೆ. ಪರಿಪೂರ್ಣವಾಗಿ ಎಲ್ಲ ಪ್ರಾಣಿಗಳಿಗೂ ನಿತ್ಯವೂ ಇವಳು ಎಂದೂ ಅನುಗ್ರಹವನ್ನೇ ಉಂಟು ಮಾಡ್ತಾ ಇರುವಂತಹ ಸರೋವರ ಅದು. ಶ್ರದ್ಧಾನಾವಗಾಹ್ಯ, ಇದರಲ್ಲಿ ಸ್ನಾನ ಮಾಡಲು ಏನು ಅಧಿಕಾರ ಅಂತ ಹೇಳಿದ್ರೆ ವಿಶ್ವಾಸವಿರಬೇಕು, ಶ್ರದ್ಧೆ ಇರಬೇಕು, ಅದುವೇ ಅಧಿಕಾರ ಅಂತ ಹೇಳ್ತಾರೆ. ಮಹಾವಿಶ್ವಾಸವನ್ನು ತಿಳಿಸುತ್ತೆ. ಶ್ರದ್ಧೆಯುಳ್ಳವರೆಲ್ಲರೂ ಇದರಲ್ಲಿ ಅವಗಾಹನ ಮಾಡಲು ಅಧಿಕಾರಿಗಳಂತೆ. ಶ್ರೀಭಾಷ್ಯಕಾರರು ಶ್ರದ್ಧೆ ಎಂಬ ಶಬ್ದಕ್ಕೆ ಶ್ರೀಮದ್ ಗೀತಾಭಾಷ್ಯದಲ್ಲಿ ತ್ವರೆ ಎಂದು ಅರ್ಥ ಮಾಡ್ತಾರೆ. ತ್ವರೆ ಇರಬೇಕು ಇದರಲ್ಲಿ ಅವಗಾಹಿಸುವವರಿಗೆ ಎಂದು. ಈ ಸರೋವರದ ಅವಗಾಹವೆಂದರೆ ಪರಿಪೂರ್ಣ ಬ್ರಹ್ಮಾನುಭವವೇ ಆಗಿರುವುದು. ಅದು ದಿವ್ಯಾ ಕಾಚಿಜ್ಜಯತಿ ಮಹತಿ ದೀರ್ಘಿಕಾ ತಾವಕೀನ. ಸ್ವಾಮಿ ದೇಶಿಕನ್ ಭಗವದ್ಧ್ಯಾನ ಸೋಪಾನ ಎನ್ನುವ ಸ್ತೋತ್ರದಲ್ಲಿ ಭಾವನಾ ದೀರ್ಘಿಕಾಯಾಮ್ ಅಂತ ಶ್ರೀರಂಗನಾಥನ ದಿವ್ಯಮಂಗಳ ವಿಗ್ರಹದ ಬಗೆಗೆ ನಮ್ಮ ಭಾವನೆಯು ಹೇಗಿರಬೇಕು ಅಂತ ಸ್ತೋತ್ರ ಮಾಡಿದರು. ಅಲ್ಲಿ ಒಂದು ಪ್ರಸಿದ್ಧವಾದ ನ್ಯಾಯವಿರುವುದು, ಯಾದೃಶೀ ಭಾವನಾ ಯಸ್ಯ ಸಿದ್ಧಿರ್ಭವತಿ ತಾದೃಶೀ ಅಂತ ಹೇಳಿಬಿಟ್ಟು. ನಮ್ಮ ಭಾವನೆ ಒಂದು ವಿಶಾಲ ಸರೋವರವಾದರೆ ಅದಕ್ಕಿಂತ ಅತಿಶಯವಾದ ಸರೋವರ ಭಗವಂತನ ದಿವ್ಯಮಂಗಳ ವಿಗ್ರಹದ ಕಾಂತಿಯಂತೆ. ಇದೆಲ್ಲ ದಯಾದೇವಿಯ ಪ್ರಭಾವವೇ ಆಗಿರುವುದು, ಅವಳಿಗೆ ಸೇರಿದುದು ಎಂಬುದರಿಂದ ದಯಾದೇವಿಯ ಈ ಸ್ತೋತ್ರದಲ್ಲಿ ದಯಾದೇವಿಗೆ ಜಯಕಾರವನ್ನು ಹೇಳ್ತಾರೆ. ದಯಾದೇವಿಯು ಅವಳ ಸಂತೋಷಕ್ಕಾಗಿಯೇ ಶ್ರೀನಿವಾಸನು ಅದ್ಭುತವಾದ ಸರೋವರದಂತೆ ಕಾಂತಿಯುತನಾಗಿ ಪ್ರಕಾಶಿಸ್ತಾ ಇದ್ದಾನೆ. ಆದ್ದರಿಂದ ದಯಾದೇವಿಯೇ ನಿನ್ನ ದೀರ್ಘಿಕಾಯಿದು, ಇದಕ್ಕೆ ನಾನು ಜಯಕಾರ ಹೇಳಿದರೆ ನಿನಗೆ ಹೇಳಿದಂತೆಯೇ ಅಂತ ದಯಾದೇವಿಯ ಸ್ತೋತ್ರದಲ್ಲಿ ಹೇಳ್ತಾರೆ ಸ್ವಾಮಿ ದೇಶಿಕನ್. ಆ ಸರೋವರದಲ್ಲಿ ಅವಘ ಸ್ನಾನ ಮಾಡಿದವರಿಗೆ ಶ್ರದ್ಧೆ ಭಕ್ತಿ ಇವೆಲ್ಲವೂ ಇನ್ನೂ ಅತ್ಯತಿಶಯವಾಗಿ ಹೆಚ್ಚಾಗುತ್ತೆ. ಏಕೆಂದರೆ ಆ ಅನಿರ್ವಚನೀಯವಾದ ಸರೋವರ ದಯಾರೂಪವಾದ ಅಮೃತರಸ ಪರಿಪೂರ್ಣವಾಗಿರುವುದು. ಹೀಗೆ ಅದ್ಭುತವಾಗಿ ದಯಾದೇವಿಯನ್ನು ಸ್ವಾಮಿ ದೇಶಿಕನ್ ಸ್ತೋತ್ರ ಮಾಡ್ತಾರೆ ಈ ಶ್ಲೋಕದಲ್ಲಿ. ಮುಂದಿನ ಶ್ಲೋಕ, ಯಸ್ಮಿನ್ ದೃಷ್ಟೇ ತದಿತರ ಸುಖೈರ್ ಗಮ್ಯತೆ ಗೋಷ್ಪದತ್ವಂ ಸತ್ಯಂ ಜ್ಞಾನಂ ತ್ರಿಭಿರವಧಿಭಿರ್ ಮುಕ್ತಮಾನಂದ ಸಿಂಧುಂ ತತ್ಸ್ವೀಕಾರಾತ್ ತಮಿಹ ಕೃತಿನಃ ಸೂರಿಬೃಂದಾನುಭಾವ್ಯಂ ನಿತ್ಯಾಪೂರ್ವಂ ನಿಧಿಮಿವದಯೇ ನಿರ್ವಿಶಂತ್ಯಂಜನಾದ್ರೌ. ಯಸ್ಮಿನ್ ದೃಷ್ಟೇ ತದಿತರ ಸುಖೈಹಿ, ದಯೆ ಅಂತ ಇಲ್ಲಿ ಸಂಬೋಧನೆ, ಎಲೆ ದಯಾದೇವಿಯೇ. ಯಸ್ಮಿನ್ ದೃಷ್ಟೇ ಯಾವುದನ್ನು ಕಂಡ ಮೇಲೆ, ತದಿತರ ಸುಖೈಹಿ ಅದನ್ನು ಬಿಟ್ಟು ಮಿಕ್ಕ ಸುಖಗಳೆಲ್ಲ ಗೋಷ್ಪದತ್ವಂ ಗಮ್ಯತೆ ಅತ್ಯಲ್ಪವಾಗಿ ಬಿಡುತ್ತೆ. ಅಂತಹ ಸತ್ಯಂ ವಿಕಾರರಹಿತವಾದುದು, ಜ್ಞಾನಂ ಸ್ವಯಂ ಪ್ರಕಾಶವಾದುದು, ತ್ರಿಭಿ ಅವಧಿಭಿ ಮುಕ್ತಂ ಮೂರು ಬಗೆಯ ಅವಧಿಗಳಿಲ್ಲದಿರುವುದು, ಆನಂದ ಸಿಂಧುಂ ಆನಂದದ ಮಹಾಸಾಗರವಾದುದು, ಸೂರ್ಯಬೃಂದಾನುಭಾವ್ಯಂ ದಿವ್ಯಸೂರ್ಯಗಳ ಸಮೂಹಗಳಿಂದ ಅನುಭವಿಸಲ್ಪಡುವುದು, ನಿತ್ಯಾಪೂರ್ವಂ ನಿತ್ಯವೂ ಅಪೂರ್ವವಾಗಿರುವುದು ಆದ ತಂ ಆ ಪರಮಾತ್ಮನನ್ನ ಕೃತಿನಃ ಯಾರೋ ಭಾಗ್ಯಶಾಲಿಗಳು ನಿಧಿಮಿವ ಅಪೂರ್ವವಾದ ನಿಧಿಯನ್ನು ಹೇಗೋ ಹಾಗೆ ಇಹ ಈ ಪ್ರಕೃತಿ ಮಂಡಲದಲ್ಲಿಯೇ ತ್ವತ್ ಸ್ವೀಕಾರಾತ್ ನಿನ್ನ ಅನುಗ್ರಹದ ಕಾರಣ ಅಂಜನಾದ್ರವು ನಿರ್ವಿಶಂತಿ ವೆಂಕಟಾದ್ರಿಯಲ್ಲಿ ಅನುಭವಿಸ್ತಾರೆ. ಬಹಳ ಸುಂದರವಾದ ಶ್ಲೋಕ. ಭಗವಂತನ ದಿವ್ಯಮಂಗಳ ವಿಗ್ರಹ ಅತ್ಯಂತ ಶೀತಲವಾದುದು, ಪ್ರಸನ್ನವಾದುದು ಆಗಿರುವಂತಹ ಒಂದು ಸರೋವರ ಅಂತ ಇಲ್ಲಿ ಹಿಂದೆ ಸ್ತೋತ್ರ ಮಾಡಿದ್ರು ಹಿಂದಿನ ಶ್ಲೋಕದಲ್ಲಿ. ಅದರಿಂದ ಶ್ರುತಿಯು ಹೇಳುವಂತೆ ಏಷ ಬ್ರಹ್ಮಪ್ರವಿಷ್ಟೋಸ್ಮಿ ಗ್ರೀಷ್ಮೇ ಶೀತಮಿವ ಹೃದಂ ಎಂಬಂತೆ ಬ್ರಹ್ಮಸ್ವರೂಪದಲ್ಲಿ ಅವಗಾಹ ಈಗ ಪ್ರಸ್ತುತವಾಗಿದೆ. ಆ ಸ್ವರೂಪ ಅವಗಾಹವು ದಯಾದೇವಿಯ ಅನುಗ್ರಹದಿಂದಲೇ ಲಭಿಸುತ್ತೆ ಅಂತ ಹೇಳ್ತಾರೆ ಸ್ವಾಮಿ. ಭಗವಂತನ ಶುಭಾಶ್ರಯವಾದ ದಿವ್ಯ ಮಂಗಳ ವಿಗ್ರಹದ ಮೂಲಕ ಸ್ವರೂಪಾನುಭವವು ದೊರಕುವುದು. ಇಲ್ಲಿ ಭಗವಂತನ ಸ್ವರೂಪವು ಆನಂದ ಸಾಗರವೆಂದು ನಿಧಿ ಎಂದು ಸ್ತೋತ್ರ ಮಾಡ್ತಾರೆ. ತೈತ್ತಿರಿಯ ಉಪನಿಷತ್ತು ಭಗವಂತನನ್ನ ಆನಂದಮಯ ಎಂದು ಅದ್ಭುತವಾಗಿ ಸ್ತೋತ್ರ ಮಾಡುವುದು ಮತ್ತು ನಿಧಿ ಎಂದೂ ಸಹ ನಿಹಿತಂಗುಹಾಯಾಮ್ ಯೋ ವೇದ ನಿಹಿತಂಗುಹಾಯಾಮ್ ಅಂತ ಹೇಳುತ್ತೆ. ಛಾಂದೋಗ್ಯ ಉಪನಿಷತ್ತು ಕೂಡ ದಹರ ಗುಹೆಯಲ್ಲಿರುವ ಪರಮಾತ್ಮನನ್ನು ಸ್ತುತಿಸುತ್ತಾ ಹಿರಣ್ಯ ನಿಧಿ ಎಂಬುದನ್ನು ತೋರಿಸುತ್ತೆ. ಹಾಗೆ ಪರಮಪರದಲ್ಲಿ ನಿತ್ಯಸೂರ್ಯಗಳಿಂದ ಅನುಭವಿಸಲ್ಪಡುವಂತಹ ಪರಿಪೂರ್ಣ ಸ್ವರೂಪಿಯಾದ ಪರಮಾತ್ಮನನ್ನ ಈ ಲೋಕದಲ್ಲಿಯೇ ಇಹ ಅಂತ ಸ್ವಾಮಿ ದೇಶಿಕನ್ ಹೇಳ್ತಾರೆ. ಅದು ದಯಾದೇವಿಯನ್ನು ಆಶ್ರಯಿಸಿದವರು ಅನುಭವಿಸುವಂತೆ ಅನುಗ್ರಹಿಸ್ತಾಳೆ ದಯಾದೇವಿ ಅಂತ ಸ್ತೋತ್ರ ಮಾಡ್ತಾರೆ ಇಲ್ಲಿ. ಯಸ್ಮಿನ್ ದೃಷ್ಟೇ ಶ್ರುತಿಯು ಹೇಳುವ ಹಾಗೆ ಶ್ರುತಿಯ ಶಬ್ದಗಳೆಲ್ಲ ಇದರಲ್ಲಿ ನಮಗೆ ಜ್ಞಾಪಕ ಬರುತ್ತೆ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವಸಂಶಯಃ ಕ್ಷೀಯಂತೆ ಚ ಅಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ ಅಂತ ಘೋಷಣೆ ಮಾಡುತ್ತೆ ಶ್ರುತಿ. ಭಗವಂತನನ್ನ ನೋಡಿಬಿಟ್ರೆ ಎಲ್ಲ ನಮ್ಮ ಹೃದಯದಲ್ಲಿರುವ ಗ್ರಂಥಿಗಳು, ಸಂಶಯಗಳು ಎಲ್ಲವೂ ನಾಶವಾಗಿ ನಮ್ಮ ಕರ್ಮಗಳೆಲ್ಲ ಪೂರ್ಣವಾಗಿ ನಾಶವಾಗಿಬಿಡುತ್ತೆ ಅಂತ ಅದನ್ನು ಜ್ಞಾಪಕಕ್ಕೆ ತರುತ್ತೆ ಇದು. ಯಸ್ಮಿನ್ ದೃಷ್ಟೇ ಅಂತ ಹೇಳಿಬಿಟ್ಟು ತಸ್ಮಿನ್ ದೃಷ್ಟೇ ಪರಾವರೆ ಅಂತ ಶ್ರುತಿ. ತದಿತರ ಸುಖೈಹಿ ಗಮ್ಯತೆ ಗೋಷ್ಪದತ್ವಂ. ಆ ಬ್ರಹ್ಮಾನಂದ ಅದರ ಮುಂದೆ ಇತರ ಎಲ್ಲ ಸುಖಗಳು ಅತ್ಯಲ್ಪವಾಗಿ ಬಿಡುವುದು. ಅವೆಲ್ಲ ಸುಖಗಳಂತೆ ತೋರುವವು ಅಷ್ಟೇ ಹೊರತು ಕಡೆಯಲ್ಲಿ ದುಃಖವನ್ನೇ ಉಂಟು ಮಾಡುವವು. ಆ ಸುಖವೂ ಸಹ ಅತ್ಯಲ್ಪವಾದುದು, ಅನಿತ್ಯವಾದುದು ಆಗಿರುವುದು. ಇತರ ಸುಖಗಳೆಲ್ಲ ಅಲ್ಪವಾಗಿ ಬಿಡುವುದಕ್ಕೆ ಕಾರಣ ಇದರ ನಿರತಿಶಯತ್ವ, ನಿರ್ವಿಕಾರತ್ವ ಇವುಗಳೇ. ಅದು ಅವನನ್ನು ನೋಡಿದರೆ ಏನು ಎತ್ರ ನಾಣ್ಯತ್ ಪಶ್ಯತಿ ನಾಣ್ಯತ್ ಶೃಣೋತಿ ನಾಣ್ಯತ್ ವಿಜಾನಾತಿ ಅಂತ ಶ್ರುತಿ ಹೇಳುತ್ತೆ. ಅದು ಭೂಮಾ ಅಂತ ಶ್ರುತಿ ಸ್ತೋತ್ರ ಮಾಡುತ್ತೆ. ಆನಂದ ಸಾಗರ, ಆನಂದ ಅನುಭವ ಅಷ್ಟು ಅದ್ಭುತವಾದದು. ತದಿತರಂ ಅಲ್ಪಂ ಅಂತ ಹೇಳುತ್ತೆ ಶ್ರುತಿ. ಹಾಗೆ ತದಿತರ ಸುಖೈಹಿ ಗಮ್ಯತೆ ಗೋಷ್ಪದತ್ವಂ. ಅದು ಪರಮಾತ್ಮನ ದರ್ಶನಕ್ಕೆ ಮೊದಲು ಪ್ರಾಕೃತವಾದದೆಲ್ಲ ಇನ್ನೂ ಒಂದು ಅರ್ಥವನ್ನು ಹೇಳಬಹುದು. ಪರಮಾತ್ಮನ ದರ್ಶನಕ್ಕೆ ಮೊದಲು ಈ ಪ್ರಾಕೃತವಾದ ಪದಾರ್ಥಗಳಲ್ಲಿರುವ ಅನುಭವಗಳೆಲ್ಲ ದುಃಖವೇ ಆಗಿರುತ್ತೆ. ಅವನನ್ನು ಪಡೆದಾಗ ಅದೂ ಸಹ ಸುಖದಂತೆಯೇ ತೋರ್ಬಿಡುತ್ತೆ ಅಂತ ಇತರ ಸುಖೈಹಿ ಅಂತ ಹೇಳ್ತಾರೆ. ಸುಖ ಅಂತಾನೆ ಹೇಳಿದ್ದಾರೆ ಅದಕ್ಕೆ ಸ್ವಾಮಿ ಇಲ್ಲಿ. ಏಕೆಂದರೆ ಅದು ಭಗವಂತನ ವಿಭೂತಿ ಅಂತ ಹೇಳಿ ಒಂದು ಅರ್ಥ ಮಾಡಬಹುದು. ಅದು ಮುಕ್ತನಿಗೆ ಕರ್ಮವಿಲ್ಲದ್ದರಿಂದ ಎಲ್ಲವೂ ಅನುಕೂಲವಾಗಿಯೇ ಇರುವು ಎಂಬ ಭಾವವನ್ನು ಸಹ ಇಲ್ಲಿ ನೋಡಬಹುದು. ಸತ್ಯಂ ಜ್ಞಾನಂ ತ್ರಿಭಿರವಧಿಭಿ ಮುಕ್ತಂ ಆನಂದ ಸಿಂಧುಂ. ಶ್ರುತಿಯಲ್ಲಿ ಬ್ರಹ್ಮನ ಲಕ್ಷಣವನ್ನು ಹೇಳುವುದಕ್ಕೆ ಅನುಗುಣವಾಗಿದೆ. ಪರಬ್ರಹ್ಮನ ಲಕ್ಷಣವನ್ನ ಶ್ರುತಿಯು ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಹೇಳುತ್ತೆ. ಅನಂತಂ ಎಂಬುದರ ಅರ್ಥವನ್ನು ತ್ರಿಭಿಹಿ ಅವಧಿಭಿಹಿ ಮುಕ್ತಂ ಎಂದು ಸ್ವಾಮಿ ದೇಶಿಕನ್ ಹೇಳ್ತಾರೆ. ಇಲ್ಲಿ ದೇಶಕಾಲ ವಸ್ತು ಪರಿಚ್ಛೇದ ರಹಿತವಾದುದು ಬ್ರಹ್ಮಸ್ವರೂಪವು. ಈ ದೇಶದಲ್ಲಿ ಇದೆ, ಈ ದೇಶದಲ್ಲಿ ಇಲ್ಲ ಅಂತ ಹೇಳಕ್ಕೆ ಸಾಧ್ಯವಿಲ್ಲ. ಈ ಕಾಲದಲ್ಲಿ ಇದೆ, ಈ ಕಾಲದಲ್ಲಿ ಇಲ್ಲ ಎಂದು ಹೇಳಲು ಸಾಧ್ಯವಿಲ್ಲ. ಈ ವಸ್ತುವಿನಲ್ಲಿ ಇದೆ, ಈ ವಸ್ತುವಿನಲ್ಲಿ ಇಲ್ಲ ಎಂದು ಹೇಳುವುದಕ್ಕೆ ಸಾಧ್ಯವಿಲ್ಲ. ಅಂತಹ ಸ್ವರೂಪ ಭಗವಂತನದು ಅಂತ ಹೇಳಿಬಿಟ್ಟು ಅದನ್ನ ಸ್ವಾಮಿ ದೇಶಿಕನ್ ಸ್ತೋತ್ರ ಮಾಡ್ತಾರೆ. ಮಾನಾತಿಲಂಘಿ ಸುಖಬೋಧ ಮಹಾಂಬುರಾಶೌ ಮಗ್ನಾಃ ತ್ರಿಸೀಮರಹಿತೆ ಭವತಸ್ವರೂಪೇ ತ್ರಾಪತ್ರಯೇಣ ವಿಹತಿಂ ನಭಜಂತಿ ಸಂತಃ ಸಂಸಾರ ಘರ್ಮಜನಿತೇನ ಸಮಾಧಿಮಂತಃ ಅಂತ ಶರಣಾಗತಿ ದೀಪಿಕೆಯಲ್ಲಿ. ಅಂತಹ ನಿರತಿಶಯವಾದ ದೇಶಕಾಲ ವಸ್ತು ಪರಿಚ್ಛೇದ ರಹಿತವಾದ ಜ್ಞಾನಾನಂದ ಸ್ವರೂಪನು ಭಗವಂತನು ತ್ವತ್ಸ್ವೀಕಾರಾತಿ ತಂ ಇಹ ಕೃತಿನಃ. ಅಂತಹ ಸ್ವರೂಪ ಭಗವಂತನನ್ನ ನೀನು ಸ್ವೀಕಾರ ಮಾಡಿರುವುದರಿಂದ ನಾವು ಶ್ರೀನಿವಾಸನಿಗೆ ಸೇರಿದವರು ಆಗಿಬಿಟ್ಟರು. ನಿನ್ನವರಾದ್ದರಿಂದ ಶ್ರೀನಿವಾಸನಿಗೆ ಸೇರಿದವರು ಆಗಿಬಿಟ್ಟವು ಅಂತ ಹೇಳ್ತಾರೆ ಇಲ್ಲಿ. ಇಹ ಎಂಬ ಶ್ರುತಿ ಹೇಳುವಂತೆ ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ಅಂತ ಶ್ರುತಿಯು ಹೇಳುತ್ತೆ. ಹಾಗೆ ಅದನ್ನು ಸೂಚನೆ ಮಾಡುತ್ತೆ. ತಮ್ ಇಹ ಕೃತಿನಃ ಸೂರಿ ಬೃಂದಾನುಭಾವ್ಯಂ. ನಿತ್ಯ ಸೂರಿಗಳ ಸಮೂಹದಿಂದ ಅನುಭವಿಸಲ್ಪಡುವವನು. ಎಲ್ಲರೊಡನೆ ಶ್ರೀನಿವಾಸನನ್ನು ಸೇರಿಸಿದರೆ ಆಗ ಹೆಚ್ಚು ಆನಂದ ಉಂಟಾಗುವುದು. ಅದು ನಿತ್ಯಾಪೂರ್ವಂ ನಿಧಿಮಿವದೆಯೇ ನಿರ್ವಿಶಂತಿ ಅಂಜನಾದ್ರು. ಇದು ಸಹ ಶ್ರೀ ವರದರಾಜಸ್ತವದಲ್ಲಿ ಸ್ವಾಮಿ ದೇಶಿಕನ್ ನಿತ್ಯಂ ಕರೀಶ ತಿಮಿರಾವಿಲ ದೃಷ್ಟಯೋಪಿ ಸಿದ್ಧಾಂಜನೇನ ಭವತೈವ ವಿಭೂಷಿತಾಕ್ಷಾಃ ಪಶ್ಯಂತ್ಯುಪರ್ಯುಪರಿ ಸಂಚರತಾಂ ಅದೃಶ್ಯಂ ಮಾಯಾನಿಗೂಢ ಮನಪಾಯ ಮಹಾನಿಧಿಂ ತ್ವಾಂ ಅಂತ ಸ್ತೋತ್ರ ಮಾಡ್ತಾರೆ. ಅವರು ಒಂದು ಭಗವಂತನೇ ಒಂದು ಸಿದ್ಧಾಂಜನ, ಅದನ್ನು ನಮ್ಮ ಕಣ್ಣಿಗೆ ಹಚ್ಚಿದರೆ ದಿನ ದಿನವೂ ನಾವು ಸುಷುಪ್ತಿಯಲ್ಲಿ ಭಗವಂತನನ್ನು ಸೇರ್ತೀವಿ, ಆದರೆ ಅವನನ್ನು ತಿಳಿಯೋದಿಲ್ಲ. ಪಶ್ಯಂತಿ ಉಪರ್ಯುಪರಿ ಸಂಚರತಾಂ ಅದೃಶ್ಯಂ, ಮತ್ತೆ ಮತ್ತೆ ಹೋಗಿರ್ತಿದ್ರು ಕೂಡ ನಾವು ಸೇರಿದರೂ ನೋಡದೇ ಇರುವಂಥವನನ್ನು ಅವನಿಂದಲೇ ಕೊಡಲ್ಪಟ್ಟ ಒಂದು ಅಂಜನದಿಂದ ಕಣ್ಣಿಗೆ ಹಚ್ಚಿದರಿಂದ ನಿಗೂಢನಾದ ಅವನನ್ನು ಒಂದು ಅನಪಾಯ ಮಹಾನಿಧಿಂ ಎಂದೂ ನಮ್ಮನ್ನು ಬಿಟ್ಟು ಹೋಗದಂತಹ ಒಂದು ಮಹಾನಿಧಿಯನ್ನು ನೋಡ್ತಾರೆ ಅಂತ ಸ್ವಾಮಿ ಸ್ತೋತ್ರ ಮಾಡುವ ಹಾಗೆ ಭಗವಂತನಿಂದ ಹಚ್ಚಲ್ಪಟ್ಟ ಅಂಜನದಿಂದ ಮಹಾನಿಧಿಯಾದ ಅವನನ್ನು ನೋಡ್ತಾರೆ ಎಂದರು. ಇಲ್ಲಿ ಇನ್ನೂ ವಿಶೇಷವಾಗಿ ಸ್ತೋತ್ರ ಮಾಡ್ತಾರೆ, ಅಂಜನದಲ್ಲಿಯೇ ನಿಧಿಯನ್ನು ನೋಡ್ತಾರೆ ಅಂತ ಸ್ವಾಮಿ ಚಮತ್ಕಾರವಾಗಿ ಹೇಳ್ತಾರೆ. ಅದು ಅಂಜನದಿಂದ ಹಚ್ಚಲ್ಪಟ್ಟ ಕಣ್ಣಿನಿಂದ ನೋಡ್ತಾರೆ, ಇಲ್ಲಿ ಅಂಜನದಲ್ಲಿಯೇ ನೋಡ್ತಾರೆ ಎಂದರು. ಶ್ರೀನಿವಾಸನು ಅಂಜನಾದ್ರಿಯಲ್ಲಿ ತಾನೇ ಪ್ರಕಾಶಿಸುತ್ತಿರುವುದು. ಆದ್ದರಿಂದ ಪುರಾಣವಾದ ಈ ನಿಧಿಯು ಪ್ರತಿ ಕ್ಷಣವೂ ಹೊಸದಾಗಿರುವಂತೆ, ಅದು ಪುರಾತನವಾದರೂ ಪ್ರತಿನಿಧಿಯು ಪ್ರತಿ ಕ್ಷಣವೂ ಕೂಡ ಹೊಸದಾಗಿರುವುದು. ಎಷ್ಟು ಅನುಭವಿಸಿದರೂ ಇನ್ನೂ ಹೊಸ ಹೊಸ ಅನುಭವವನ್ನು ಕೊಡುವುದು, ಅದನ್ನು ನಿತ್ಯಾಪೂರ್ವಂ ಅಂತ ಸ್ವಾಮಿ ಹೇಳ್ತಾರೆ. ಇಲ್ಲಿ ನಿರತಿಶಯ ಆನಂದ ಸ್ವರೂಪನು, ಷಾಡ್ಗುಣ್ಯ ಸೌಶೀಲ್ಯ ವಾತ್ಸಲ್ಯ ಮೊದಲಾದ ಅಸಂಖ್ಯೇಯ ಕಲ್ಯಾಣ ಗುಣಯುಕ್ತನು, ಸೌಂದರ್ಯ ಸೌಕುಮಾರಿಯಾದಿ ದಿವ್ಯ ರೂಪ ಸಂಪನ್ನನೂ ಆದ ಭಗವಂತನನ್ನು ಅನುಭವಿದಷ್ಟು ಇನ್ನೂ ಅನುಭವಿಸಬೇಕೆಂಬ ಬಯಕೆಯೇ ಹೆಚ್ಚಾಗುವುದು. ಅಪೂರ್ವವದ್ ವಿಸ್ಮಯ ಮಾತಧಾನೆಯ ಅಂತ ಹೇಳುವ ಹಾಗೆ ನಿತ್ಯ ನೂತನವಾದ ದಿವ್ಯ ರೂಪ ಅವನದು. ಇಂತಹ ದುರ್ಲಭವಾದ ಪರಬ್ರಹ್ಮನಾದ ವೈಕುಂಠನಾಥನನ್ನು ಆಶ್ರಿತರೆಲ್ಲರೂ ಸಹ ತೃಪ್ತಿಯಾಗುವಷ್ಟು ಅನುಭವಿಸುವಂತೆ ದಯಾದೇವಿಯು ವೆಂಕಟಾದ್ರಿಗೆ ನೇರವಾಗಿ ಇಲ್ಲಿ ಬರಮಾಡಿದಾಳೆ. ಆ ದಯಾದೇವಿಯ ಮಹಿಮೆ ಅದ್ಭುತವಾದದೆ ಅಲ್ಲವೇ ಅಂತ ಸ್ವಾಮಿ ಇಲ್ಲಿ ಸ್ತೋತ್ರ ಮಾಡ್ತಾರೆ ಈ ಶ್ಲೋಕದಲ್ಲಿ. ಯಸ್ಮಿನ್ ದೃಷ್ಟೇ ತದಿತರ ಸುಖೈ ಗಮ್ಯತೆ ಗೋಷ್ಪದತ್ವಂ, ಆ ಮಿಕ್ಕ ಸುಖಗಳು ತಾವಾಗಿಯೇ ಅಲ್ಪವಾಗಿಬಿಡುತ್ತೆ ಅಂತ ಹೇಳಿದ್ರು. ಸತ್ಯಂ ಜ್ಞಾನಂ ತ್ರಿಭಿರವಧಿಭಿಃ ಮುಕ್ತಂ ಆನಂದ ಸಿಂಧುಂ ತ್ವತ್ ಸ್ವೀಕಾರಾತ್ ತಮಿಹ ಕೃತಿನಃ ಸೂರ್ಯಬೃಂದಾನುಭಾವ್ಯಂ ನಿತ್ಯಾಪೂರ್ವಂ ನಿಧಿಮಿವದೆಯೇ ನಿರ್ವಿಶಂತಿ ಅಂಜನಾತ್ರೌ ಅಂತ ಹೇಳಿ ದಯಾದೇವಿಯ ಒಂದೊಂದು ಶ್ಲೋಕದಲ್ಲಿಯೂ ಅವರ ಅನುಗ್ರಹವನ್ನು ಅದ್ಭುತವಾಗಿ ಸ್ತೋತ್ರ ಮಾಡ್ತಾರೆ. ಮುಂದಿನ ಎರಡು ಶ್ಲೋಕಗಳನ್ನು ಮುಂದಿನ ಶೀರ್ಷಿಕೆಯಲ್ಲಿ ಅನುಭವಿಸೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮದೇ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮದೇ ನಿಗಮಾಂತ ಮಹಾದೇಶಿಕಾಯ ನಮಃ.